मशीनों के इस्तेमाल से पहले और इस्तेमाल के बाद हाथ साबुन से साफ करें। वाहनों, बोरियों, थैलियों और पैकिंग के दूसरे सामान की साफ सफाई पर भी खास ध्यान दें। खरीद केंद्र पर आने से पहले किसानों एवं श्रमिकों की जांच। खरीद केंद्रों पर भीड़ न लगाएं एवं किसानों को बारी बारी से बुलाएं। गोदामों पर खरीदी हुई फसल को लेने में शीघ्रता करें ताकि किसानों एवं श्रमिकों को रुकना ना पड़े। कोरोना के खतरे से बचाव और अधिक जानकारी के लिए आरोग्य सेतु ऐप डाउनलोड करें। देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं। किसान स्वस्थ रहें तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। ಇಂದಿನ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಅನುಭವ ಕುರಿತು ಅಂಕೋಲ ತಾಲೂಕು ಅಚ್ಚವೆ ಗ್ರಾಮದ ಗಣೇಶ್ ಪಾಂಡುರಂಗ ಶೆಟ್ಟಿ ಅವರೊಡನೆ ಸಂದರ್ಶನ ಪ್ರಸಾರವಾಗಲಿದೆ. ಇವರನ್ನು ಸಂದರ್ಶಿಸಲಿದ್ದಾರೆ ಎಚ್ಬಿ ರಾಮಡಿಗಿ. ರೈತ ಬಾಂಧವರು ಈಗ ನಮ್ಮ ಜೊತೆಯಲ್ಲಿ ಗಣೇಶ್ ಪಾಂಡುರಂಗ ಶೆಟ್ಟಿ ಅವರಿದ್ದಾರೆ. ಇವರು ಅಂಕೋಲ ತಾಲೂಕಿನ ಅಚ್ಚವೆ ಗ್ರಾಮದವರು. ಸಾವಯವ ಕೃಷಿ ಮಾಡ್ತಾ ಇದ್ದಾರೆ, ಅದರಲ್ಲಿ ಅಡಿಕೆ, ತೆಂಗು, ಬಾಳೆ, ರೇಷ್ಮೆ ಕೃಷಿ ಮುಂತಾದ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಸಾವಯವ ಪದ್ಧತಿಯೊಳಗೆ ಹೇಗೆಲ್ಲ ಮಾಡ್ತಾ ಇದ್ದಾರೆ ಮತ್ತು ಅದರಿಂದ ಏನೆಲ್ಲ ಅನುಕೂಲ ಆಗಿದೆ ಅನ್ನುವಂಥ ನಿಟ್ಟಿನೊಳಗೆ ಮಾತಾಡ್ತಾರೆ. ನಮಸ್ಕಾರ ಗಣೇಶ್ ಶೆಟ್ಟಿಯವರು. ನಮಸ್ಕಾರ. ಎಷ್ಟು ಜಮೀನಿದೆ, ಏನೇನು ಬೆಳೆ? ನಮ್ಮದು 1 ಎಕರೆ 34 ಗುಂಟೆ ಇದೆ ನನ್ನ ಸ್ವಂತಕ್ಕೆ. ಆದರೆ ನಮ್ಮ ತಾಯಿಯವ್ರದ್ದು ಮತ್ತು ನಮ್ಮ ದೊಡ್ಡಪ್ಪ ಚಿಕ್ಕಪ್ಪವರೆಲ್ಲ ಸೇರಿ ಸುಮಾರು 1.5 ಎಕರೆ ಆಗ್ತದೆ. 6 ಎಕರೆಯೊಳಗೆ ನಾವು ಅಡಿಕೆ, ತೆಂಗು, ಬಾಳೆ, ಆಮೇಲೆ ರೇಷ್ಮೆ ಮಾಡಿದ್ದೀವಿ, ಹೈನುಗಾರಿಕೆ, ಹುಲ್ಗಾವಲೆಲ್ಲ ಬೆಳೆಸ್ಕೊಂಡಿದ್ದೀವಿ. ಹಾಲಿಗೆ ಮಾರ್ಕೆಟ್ ಇಲ್ದಿರೋದ್ರಿಂದ ಸ್ವಂತಾಗೆ ಬೆಳೆಸ್ತೀವಿ ಮತ್ತು ಚಿಲ್ಲರೆಯಾಗಿ ಅಲ್ಲಿ ಇಲ್ಲಿ ಕೊಡ್ತಾ ಇದ್ದೀವಿ ಅಷ್ಟೆ. 1.5 ಎಕರೆ ಅಷ್ಟರೊಳಗೆ ಇಷ್ಟೆಲ್ಲ ಬೆಳೆಗಳನ್ನು ಪ್ಲಾನ್ ಮಾಡ್ಕೊಳ್ತೀವಿ. ಹಾಂ, ಪ್ಲಾನಿಂಗ್ ಮಾಡ್ಕೊಳ್ಳೋದು. ಮತ್ತು ಇನ್ನೊಂದು ಹೇಳಬೇಕು ಅಂತಂದರೆ ನಮ್ಮದು ಬೇಲಿನೂ ಸಹಿತ ಇದು ಜೀವಂತ ಬೇಲಿ ಅಂತಲೇ ಮಾಡ್ಕೊಂಡಿದ್ದೀನಿ. ಅಂದರೆ ಗಿಡಗಳನ್ನು ನೆಟ್ಟು ಆ ಗಿಡಗಳನ್ನೇ ಬೇಲಿಯಾಗಿ ಮಾಡ್ಕೊಂಡಿರೋದು. ಇದರಿಂದ ಒಂದು ಅನುಕೂಲ ಅಂದರೆ ವರ್ಷದಿಂದ ವರ್ಷಕ್ಕೆ ಬೇಲಿ ಗಟ್ಟಿಯಾಗ್ತಾ ಹೋಗ್ತದೆ. ಅಂದರೆ ಮಧ್ಯಕ್ಕೆ ನಮಗೆ ಖಾಲಿ ನಿರ್ವಹಣೆ ಮಾಡ್ತಕ್ಕಂಥದ್ದು ಅಥವಾ ನಾವು ಬಳತಾ ಅಂತ ಹಾಕ್ತೀವಿ ಅಂದರೆ ಅಡ್ಡೆ ಕಟ್ಟುವಂಥದ್ದು, ಈ ಒಂದು ಸ್ವಲ್ಪ 2 ವರ್ಷಕ್ಕೊಂದ್ಸಲ ಚೇಂಜ್ ಮಾಡಬೇಕಾಗ್ತದೆ. ಸೊ ಬಿಟ್ಟರೆ ಗಿಡ ಎಲ್ಲ ವರ್ಷದಿಂದ ವರ್ಷಕ್ಕೆ ಗಟ್ಟಿಯಾಗ್ತಿರೋದ್ರಿಂದ ನಮಗೆ ಅದು ಹೆಚ್ಚಿನ ಒಂದು ಖರ್ಚು ಬರ್ತಾ ಇಲ್ಲ. ಮತ್ತು ಟೈರ್ ಬಳ್ಳಿಯನ್ನು ಬಳಸ್ತಾ ಇದ್ದೀನಿ. ಸುಮಾರು ಒಂದ್ಸಲ ಟೈರ್ ಬಳ್ಳಿ ಬಳಸಿದ್ರೆ ಒಂದು 5-6 ವರ್ಷವರೆಗೆ ಬಳ್ಳಿ ಹಾಳಾಗೋದಿಲ್ಲ. ಸೊ ನಾವು ಬೇರೆ ಬಳ್ಳಿಯನ್ನು ಬಳಸಿದವಾಗ ನಮಗೆ ನಮ್ಮ ಸಾಕಷ್ಟು ಕಾಡಲ್ಲಿ ಬೆತ್ತ ಮತ್ತು ಕೂರ್ಲ ಬಳ್ಳಿ ಇದೆಲ್ಲ ಸಿಗ್ತದೆ. ಅವನ್ನು ಬಳಸಿದ್ರೆ 1 ವರ್ಷಕ್ಕೆ ಸುಮಾರು ಹೆಚ್ಚು 6 ತಿಂಗಳ ಮಳೆ ಬಿಸಿಲು ಆಯಿತು ಅಂತಂದರೆ ಅವು ಬಳ್ಳಿ ಹೋಗಿಬಿಡ್ತದೆ. ಸೊ ಇದರಿಂದ ಒಂದು 3-4 ವರ್ಷವರೆಗೆ ಏನು ಸಮಸ್ಯೆ ಇಲ್ಲ, ಚೆನ್ನಾಗಿ ನಡೀತಾ ಇರ್ತದೆ. ಟೈರ್ ಬಳ್ಳಿ ಅಂದರೆ ಅದು ಹೇಗಿರುತ್ತೆ? ಅದು ಹೆಚ್ಚಾಗಿ ಟೈರಿಂದ ಅದರೊಳಗೆ ರೇಯನ್ ಇದಿರ್ತದೆ ದಾರ, ಆ ದಾರನ್ನು ತೆಗೆದು ಮಾರ್ಕೆಟಲ್ಲಿ ಸಿಗ್ತದೆ. ಶಿರ್ಸಿಯಲ್ಲೆಲ್ಲ ಜಾಸ್ತಿ ಇದೆ, ನಮ್ಮ ಈ ಅಚ್ಚವೆಯಲ್ಲೂ ಸಹಿತ ಸಿಗ್ತದೆ. ಅದನ್ನು ತೆಗೆದು ಸುಮಾರು 1.5 ಅಥವಾ 1.5 ಅಡಿ ಅಷ್ಟು ಇರ್ತದೆ. ಅದಕ್ಕೆ ನಮ್ಗೆ ದೊಡ್ಡ ಬೇಕು ಅಂದರೆ 2 ಬಳ್ಳಿಯನ್ನು ಕೂಡಿಸ್ಕೊಳ್ಳೋದು. ಇಲ್ಲದ್ರೆ 1 ಬಳ್ಳಿ ಸಾಕಾಗುತ್ತೆ. ಸಣ್ಣ ಸಣ್ಣ ಇದ್ದರೆ 1 ಬಳ್ಳಿಯಲ್ಲಿ ಸಾಕಾಗುತ್ತೆ. 2 ಬಳ್ಳಿ ಬೇಕು ಅಂತ ಸ್ವಲ್ಪ ದಪ್ಪ ಬಡ್ಡೆ ಬಂತು ಅಂತಂದರೆ 2 ಬಳ್ಳಿ ಕೂಡಿಸ್ಕೊಂಡು 2 ಸುತ್ತು ಬರುವಂಗ ನಾವು ಬಳ್ಳಿ ಕಟ್ತೀವಿ. ಹಾಗೆ ಕಟ್ಟಲಿಕ್ಕೆ ಕಟ್ಟಲಿಕ್ಕೆ ಜೀವಂತ ಬೇಲಿ ಅಂತೇಳಿದ್ರೆ ಯಾವ ಸಸ್ಯವನ್ನು ಉಪಯೋಗಿಸ್ತಾ ಇದ್ದೀರಿ? ನಾವು ಸಸ್ಯ ಅಂದರೆ ಹೆಚ್ಚು ಕಡಿಮೆ ನಾವು ಯಾವುದು ಹುಟ್ಟುತ್ತಾ ಇರ್ತದೆ ಮತ್ತು ಸರಿಯಾಗಿ ಕಡಿಮೆ ಒಂದು ಆರೈಕೆ ತಗೊಳ್ಳುವಂಥದ್ದು ಹೆಚ್ಚು ಕಡಿಮೆ ನಮ್ಮದು ಗೊಬ್ಬರ ಗಿಡ ಅಂತ ಇರ್ತೀವಿ ಇಲ್ಲಿ, ಗ್ಲಿರಿಸಿಡಿಯಾ. ಸೊ ಅದನ್ನು ಹಾಕಿದ್ದೀವಿ. ಆಮೇಲೆ ಕೆಲವಷ್ಟು ಮಧ್ಯ ಎಲ್ಲ ಈ ಮೆಹಂದಿ ಎಲ್ಲ ಮಾಡ್ತಾರಲ್ಲ ಆ ಗಿಡನೂ ಹಾಕಿದ್ದೀನಿ. ಅದು ಗಟ್ಟಿಯಾಗಿ ಬೆಳೀತದೆ ಮತ್ತು ಬೇಗ ಹಾಳಾಗೋದಿಲ್ಲ. ಮಧ್ಯ ಅಂದರೆ ಏನಾಗ್ತದೆ, ಸ್ವಲ್ಪ ಗ್ಯಾಪ್ ಇದ್ದಲ್ಲಿ ಇದು ಮಧ್ಯ ಸೇರ್ಕೊಂಡಿರ್ತದೆ. ಆಮೇಲೆ ನಡ್ತಗಿ ಅಂತ ಇನ್ನೊಂದು ನಮ್ಮಲ್ಲಿ ಸಾಕಷ್ಟು ಗಿಡ ಇದೆ. ಅವೇನಾಗುತ್ತೆ ಕೇಳಿದ್ರೆ ಮರದ ನೆರಳಿದ್ದಲ್ಲಿ ನಮಗೆ ಈ ಗಿಡಗಳು ಬದುಕೋದಿಲ್ಲ. ಅವಾಗ ಆ ನಡ್ತಗಿ ಗಿಡ ಮತ್ತು ಮುಂಡಿಕೆ ಗಿಡ ಅಂತ ಬರ್ತದೆ, ಅವುಗಳನ್ನು ಬಳಸಿ ಇದು ಮಾಡ್ತಾ ಇದ್ವಿ. ಹಳ್ಳದ ಅಂಚಲ್ಲೆಲ್ಲ ಮುಂಡಿಕೆ ಗಿಡ ಹಾಕಿ ಇದು ಮಾಡ್ತೀನಿ. ಸೊ ಇದರಿಂದ ಅವೇ ಹಿಂಡಾಗಿ ಬೆಳೆದು ಬಿಡ್ತದೆ. ಅಂದ್ರೆ ಸಸಿಯನ್ನು ತಗೊಂಡ್ಬಂದು ಅಲ್ಲಿ ನಾಟಿ ಮಾಡೋದು, ನಾಟಿ ಮಾಡುವಂಥದ್ದು ಸುಮಾರಾಗಿ ಸೆಪ್ಟೆಂಬರ್ ಅಕ್ಟೋಬರ್ ಟೈಮಲ್ಲಿ ಮಾಡಿದವಾಗ ಸ್ವಲ್ಪ ಮಳೆಗಳೆ ಇದ್ರೆ ಅಂದರೆ ಈಗ ನಾವು ಜಾಚಾಗಿ ಜೂನ್ದಲ್ಲೇ ಮಾಡಿದ್ದೀವಿ. ಸೊ ಈ ವರ್ಷ ಎಲ್ಲ ಚೆನ್ನಾಗಿ ಹುಟ್ಕೊಂಡಿದೆ, ಎಲ್ಲ ಬೇಲಿನೂ ಚೆನ್ನಾಗಿ ಹುಟ್ಕೊಂಡಿದೆ. ಈ ಜೀವಂತ ಬೇಲಿಗೂ ಮತ್ತು ತಂತಿ ಹಾಕಿ ಮಾಡುವಂಥ ಬೇಲಿಗೂ ಏನು ವ್ಯತ್ಯಾಸ ಮತ್ತು ಏನು ಅನುಕೂಲ? ಈಗ ತಂತಿ ಹಾಕಿರೋದ್ರಿಂದ ಏನಾಗ್ತದೆ ಕೇಳಿದ್ರೆ ಕೆಲವಷ್ಟು ಪ್ರಾಣಿಗಳು ಒಳಗ್ನು ನುಳಿಸೋ ಸಾಧ್ಯತೆ ಇರ್ತದೆ. ಯಾಕಂದ್ರೆ ನಮ್ಮಲ್ಲಿ ಸಾಕಷ್ಟು ಮಾಡಿದ್ರದನ್ನ ಪ್ರಾಣಿಗಳು ಬರ್ತದೆ ಮತ್ತು ಅದು ಕನಿಷ್ಠ 2-3 ವರ್ಷಕ್ಕೆ ಅದನ್ನ ನಿರ್ವಹಣೆ ಮಾಡ್ತಾ ಇರಬೇಕಾಗುತ್ತೆ. ಯಾಕಂದ್ರೆ ಇವು ತುಕ್ಕಿಡುತ್ತದೆ, ಜೊತೆಗೆ ಇದು ನಾವೇನು ಯೂ ಮುಳ್ಳು ಅಂತ ಹೊಡಿತೀವಿ ಅದೆಲ್ಲ ಹೊಡೆದವಾಗ ಅದು ತಪ್ಪು ಹೋಗಿರ್ತದೆ. ಆಮೇಲೆ ನಾವು ಪೋಲ್ಸ್ ಹಾಕಿರ್ತೀವಲ್ಲ, ಪೋಲ್ಸ್ ಎಲ್ಲ ಲಡ್ಡಾಗಿ ಅದು ಹಾಳಾಗೋಗ್ತದೆ. ಆ ಕಾರಣದಿಂದ ಇವು ಜೀವಂತವಾಗಿರೋದ್ರಿಂದ ಇವು ನಿರಂತರ ಅವು ಬೆಳ್ಕೊಳ್ತಾನೆ ಇರ್ತದೆ. ಸೊ ನಾವು ವರ್ಷಕ್ಕೊಂದ್ಸಲ ಮೇಲೆಲ್ಲ ತಲೆಯೆಲ್ಲ ಕಡಿದು ಅದನ್ನ ಏನಾಡ್ತಾರೆ ಪ್ರೋನಿಂಗ್ ಮಾಡುವಂತ ಕೆಲಸ ನಡೀತಾ ಇರುತ್ತೆ ವರ್ಷಕ್ಕೊಮ್ಮೆ. ಎಷ್ಟು ಎತ್ತರ ಬೆಳೆಸಿರಿ? ಸುಮಾರು ಒಂದು 5-6 ಅಡಿ ಅಷ್ಟಕ್ಕೆ ನಾವು ನಮ್ಮ ಕೈಗೆ ಏನು ಮುಟ್ತಲ್ಲ ಅಷ್ಟಕ್ಕೆ ನಾವು ಮೇಲೆ ಕಟ್ ಮಾಡ್ತೀವಿ ಅದನ್ನ. ಸೊ 6 ಅಡಿಗೆ ಚೆನ್ನಾಗಿ ಬೇಲಿ ಇರುತ್ತೆ. ಯಾವ್ಯಾವ ಪ್ರಾಣಿಗಳು ಬರಲ್ದಂಗಾಗಿದೆ ಹಿಂಗೆ ಮಾಡೋದ್ರಿಂದ? ಸ್ವಲ್ಪ ಪ್ರಾಣಿಗಳನ್ನ ಸ್ವಲ್ಪ ಕಷ್ಟ ಆಗ್ತದೆ, ಯಾಕಂದ್ರೆ ಕೆಲವಷ್ಟು ಎಲ್ಲಿ ಸಣ್ಣ ಇದಿರ್ತದೆ ಅಲ್ಲಿ ಹಂದಿ ಅಥವಾ ಮುಳ್ಳಹಂದಿ ಇವೆಲ್ಲ ಅದನ್ನ ತೂತ್ ತೆಗೆದು ಅದನ್ನ ಗಿಡನೇ ಕೊರೆದು ಬರ್ತದೆ. ಆದರೂ ನಮಗೆ ಅದು ಬೇರೆ ದನಗಳು ಮತ್ತು ಬೇರೆ ಕಾಡು ಪ್ರಾಣಿ ದೊಡ್ಡ ಪ್ರಾಣಿಗಳಿರ್ತಲ್ಲ ಜಿಂಕೆ ಈ ಥರದ್ದೆಲ್ಲ ಬರೋದಕ್ಕೆ ಸ್ವಲ್ಪ ಅನುಕೂಲ ಆಗಿದೆ, ಬರದೇ ಇರೋದಕ್ಕೆ ಅನುಕೂಲ ಆಗಿದೆ. ಹಾಗಾಗಿ ಜೀವಂತ ಬೇಲಿ ಮಾಡೋದ್ರಿಂದ ನಮ್ಮ ಬೆಳೆಗಳಿಗೆ ಅಥವಾ ಜೈವಿಕವಾಗಿ ನಮ್ಮ ಭೂಮಿಗೆ ಏನಾದರೂ ಅನುಕೂಲ ಆಗುತ್ತೆ? ಸಾಕಷ್ಟು ಅದರೊಳಗೆ ನಮಗೆ ಹಸಿರು ಸೊಪ್ಪು ಸಿಗ್ತದೆ. ನಾವು ಗ್ಲೀರಿಸಿಡಿಯನ್ನ ಬೆಳೆಸಿರೋದ್ರಿಂದ ಮೇವಾಗೂ ಅದನ್ನು ಬಳಸ್ಕೊಳ್ಬಹುದು. ಜೊತೆಗೆ ನಾವು ಬಯೋಡೈಜೆಸ್ಟ್ ಅಂತ ಮಾಡಿದ್ದೀನಿ, ಅಂದರೆ ಗೊಬ್ಬರನ ಲಿಕ್ವಿಡ್ ಮಾಡಿ ಲಿಕ್ವಿಡ್ ನೀರನ್ನೇ ಬಿಡ್ತಕ್ಕಂಥದ್ದು. ಅದಕ್ಕೆ ಹಾಕಿದವಾಗ ವೇಗವಾಗಿ ಅದು ಕೊಳತು ಹೋಗ್ತದೆ ಮತ್ತು ನೀರಲ್ಲಿ ಮಿಕ್ಸ್ ಆಗಿರೋದ್ರಿಂದ ತೋಟಗಳಿಗೆಲ್ಲ ಒಂದು ಅನುಕೂಲ. ನಾವು ಏನು ಯೂರಿಯಾ ಹಾಕ್ತೀವಿ, ಯೂರಿಯಾದ ಬದಲಿಗೆ ಇದನ್ನೇ ಹಾಕಿರೋದ್ರಿಂದ ಒಳ್ಳೆ ಅನುಕೂಲನೂ ಆಗ್ತದೆ. ಇದು ನೇರವಾಗಿ ಹಾಕೋದು ಅಥವಾ ಕಳಿಸಿ ಗೊಬ್ಬರ? ಒಂದು ಕಳಿಸಿ ಹಾಕೋದು, ಅಂದ್ರೆ ನಮ್ದೊಂದು ಬಯೋಡೈಜೆಸ್ಟರ್ ಅಂತ ಇದೆ, ಅದರೊಳಗೆ ಕೊಟ್ಟಿಗೆ ನೀರು ಬರ್ತದೆ, ಆಮೇಲೆ ನಾವು ಸ್ನಾನ ಮಾಡಿರೋ ನೋಡೋ ಪಾತ್ರೆ ತೊಳೆದ ನೀರು ಅದೆಲ್ಲ ಅದಕ್ಕೆ ಬಂದು ಬೀಳುವಂಗೆ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಜೊತೆಗೆ ಈ ಸೊಪ್ಪೆಲ್ಲ ಹಾಕಿರೋದ್ರಿಂದ ಅದೆಲ್ಲ ಕೊಳತು ಜಾಳಿಗೆ ಹಾಕಿ ಅದನ್ನ ಕ್ಲೀನ್ ಆಗಿ ಸೋಸ್ ಬರುವಂಗೆ ಒಂದು ವ್ಯವಸ್ಥೆ ಮಾಡಿದ್ದೀನಿ. ಸೊ ಅದರಿಂದ ಪಂಪ್ ಮೂಲಕ ಅದನ್ನೆಲ್ಲ ನಮ್ದು ತೋಟಕ್ಕೆಲ್ಲ ಮೈಕ್ರೋಜೆಟ್ ಇದೆ, ಜೆಟ್ ಇದೆ. ಸೊ ಅದ್ರ ಮೂಲಕ ನಾವು ಇಡೀ ತೋಟಕ್ಕೆ ಕೊಡ್ತಾ ಇದ್ದೀನಿ. ಈಗ ತೊಳೆದ ನೀರು, ಬೆಳೆದ ನೀರು, ಸ್ನಾನ ಮಾಡಿದ ನೀರು, ಬಟ್ಟೆ ತೊಳೆದ ನೀರು, ಕೊಟ್ಟಿಗೆ ನೀರು, ಕೈ ತೊಳೆದಿದ್ದು, ಇದರಲ್ಲಿ ಸೋಪಿನ ಅಂಶ ರಾಸಾಯನಿಕದ ಅಂಶ ಇರುತ್ತೆ, ಅದೇನು ತೊಂದರೆ ಆಗಲ್ಲ? ಅದು ಪ್ರಮಾಣ ಇದು ಕಡಿಮೆ ಇರ್ತದೆ, ಯಾಕಂದ್ರೆ ದೊಡ್ಡ ತೊಟ್ಟಿ ಇದೆ ನಮ್ದು. ಅದು ದೊಡ್ಡ ತೊಟ್ಟಿ ಇದ್ದವಾಗ ಸುಮಾರು 10,000 ಲೀಟರ್ ಅಷ್ಟು ನೀರು ಇರ್ತದೆ. ಇದು ಬಂದವಾಗ ಒಂದು ವಾರದಲ್ಲಿ ಸುಮಾರು ಒಂದು ಸುಮಾರು 500-600 ಲೀಟರ್ ಆಗಬಹುದು ಅಷ್ಟೇ. ಸೊ ಅದರಿಂದ ಅಷ್ಟೇನು ಸಮಸ್ಯೆ ಅಂತ ಅನಿಸ್ಲಿಲ್ಲ, ಯಾಕಂದ್ರೆ ಸಾಕಷ್ಟು ಗಿಡಗಳು ಚೆನ್ನಾಗಿ ಆಗಿದೆ. ಜೊತೆಗೆ ಏನಾಗ್ತದೆ, ಕಳೆ ಅಂತ ಅನ್ಸಿದ್ರು ಸಹಿತ ಬೇಸಿಗೆಯಲ್ಲಿ ಅವು ಹಸಿರಾಗಿ ಬೆಳೆದಿರೋದ್ರಿಂದ ಸೂರ್ಯನ ಬಿಸಿಲು ನೇರವಾಗಿ ತೋಟಕ್ಕೆ ಬೀಳದಿರೋದ್ರಿಂದ ನೀರು ಒಂದು ಸ್ವಲ್ಪ ಮಟ್ಟದಕ್ಕೆ ಕಡಿಮೆ ಆಗ್ಬಹುದು ಅಂತ, ಅಂದರೆ ನೀರಿನ ಬೇಡಿಕೆ ಗಿಡಗಳಿಗೆ ಕಡಿಮೆ ಆಗ್ಬಹುದು ಅಂತ ಒಂದು ಭಾವನೆ ಇದೆ. ಅದು ಗೊತ್ತಿಲ್ಲ ವೈಜ್ಞಾನಿಕವಾಗಿ ಏನಾಗುತ್ತೆ ಅಂತ, ನಮಗಿನ್ನು ಅಧ್ಯಯನ ಮಾಡೋದಕ್ಕೆ ಆಗಲಿಲ್ಲ. ಸಹಜವಾಗಿ ಬಿಸಿಲು ಬೀಳಿಲ್ಲ ಅಂದ್ರೆ ಆವಿಯಾಗುವ ಪ್ರಮಾಣ ಕಡಿಮೆ ಆಗ್ತದೆ. ಆ ಕಾರಣದಿಂದ ನಮಗೆ ತೋಟದಲ್ಲಿ ಏನು ಗಿಡ ಬಾಡ್ ಹೋಗೋದು ಈ ಥರದಲ್ಲಿ ಏನು ಕಾಣಲಿಲ್ಲ. ಸೊ ಕೆಲವಷ್ಟು ಕಡೆ ಗಿಡ ಬಾಡ್ ಹೋಗುವಂಥದ್ದಿದೆ, ನೀರು ಕೊಟ್ಟರು ಸಹಿತ ಒಂಥರ ಬಿಸಿಲಿಗೆ ಒಣಗೋಗ್ತಕ್ಕಂಥದ್ದಿದೆ, ಆ ಥರದ್ದೇನಿಲ್ಲ, ಹಚ್ಚ ಹಸಿರಾಗಿ ಇರ್ತದೆ ಬೇಸಿಗೆಲ್ಲೂ ಸಹಿತ. 1.5 ಎಕರೆಯಲ್ಲಿ ನೀವು ತೆಂಗು, ಅಡಿಕೆ, ಬಾಳೆ, ಇನ್ನು ಬೇರೆ ಬೇರೆ ಥರದ ಬೆಳೆಗಳು ಮಧ್ಯದಲ್ಲಿ ಹಾಕಿ ಹೆಂಗೆ, ಒಂದಕ್ಕೊಂದು ಪೂರಕ ಅನಿಸುತ್ತೋ ಅಥವಾ? ಒಂದಕ್ಕೊಂದು ಪೂರಕ ಅನಿಸ್ತದೆ, ಯಾಕಂತಂದ್ರೆ ಈಗ ತೋಟದಲ್ಲಿ ಮಧ್ಯದಲ್ಲಿ ಇದ್ದವಾಗ ಇವು ಹುಲ್ಲು ಅಥವಾ ಇವೇನಾದ್ರು ಹಾಕಿದವಾಗ ಅದು ಬಂದಷ್ಟು ಬರಲಿ ಅಂತ, ಯಾಕಂದ್ರೆ ಅದಕ್ಕೆ ಬೇರೆ ಬೇರೆ ಉಪಯೋಗನೂ ಇದೆ. ತೋಟ ನೆರಳಾಗಿರ್ತದೆ ಒಂದು, ಆಮೇಲೆ ಅವೇ ಅಲ್ಲಿ ಬಿದ್ದು ಕಳೆತು ಹೋಗಿರೋದ್ರಿಂದ ಅದು ಗಿಡಗಳಿಗೆ ಗೊಬ್ಬರನೂ ಸಹಿತ ಆಗಿರ್ತದೆ, ಮತ್ತು ವಾತಾವರಣ ಒಂಥರ ತಂಪಾಗಿರ್ತದೆ ಅಲ್ಲಿ ತೋಟದಲ್ಲಿ. ಆ ಕಾರಣದಿಂದ ಅದು ಬಂದಷ್ಟು ಬರಲಿ ಅನ್ನೋ ಕಾರಣಕ್ಕಾಗಿ ಆ ಥರದ್ದೆಲ್ಲ ಇದು ಮಾಡ್ತೀನಿ. ಈ ಸಲ ಅದನ್ನು ಅಲ್ಲಿ ಬೇರೆ ಕಳೆದ ಬೆಳೀತಾ ಇತ್ತು, ಈಗ ಮೊನ್ನೆ ಕೃಷಿ ಮೇಳ ನಡೀತು ಬೆಂಗಳೂರಲ್ಲಿ, ಅದಕ್ಕೆ ಹೋಗಿದ್ದೆ, ಅಲ್ಲಿ ಬೀಜಗಳನ್ನು ತಂದಿದ್ದೀನಿ ಹುಲ್ಲಿನ ಬೀಜಗಳನ್ನು, ಈಗ ಅದನ್ನ ಬಿಟ್ಟು ನೋಡ್ಬೇಕು ಅದನ್ನ ಏನಾಗುತ್ತೆ ಅಂತ. ಹುಲ್ಲಿನ ಬೀಜ ನಿಮ್ಮ ಹೈನುಗಾರಿಕೆಗೆ ಅನುಕೂಲ, ಉಪಯೋಗ ಆಗ್ತದೆ. ಹುಲ್ಲಿನ ಬೀಜ ಇರೋದ್ರಿಂದ ನಮ್ಮ ಹೈನುಗಾರಿಕೆಗೂ ಬರ್ತದೆ, ಜೊತೆಗೆ ಹೆಚ್ಚುವರಿ ಹುಲ್ಲಾಗಿರೋದ್ರಿಂದ ನಾವು ಅಲ್ಲೇ ಗಿಡಗಳಿಗೆ ಹಾಕಿರೋದ್ರಿಂದ ಮಲ್ಚಿಂಗ್ ಆಗ್ತದೆ, ಅಂದರೆ ಮೇಲಿನ ನೆರಳನ್ನು ಒದಿಸಿದಂಗೂ ಆಗಿರ್ತದೆ, ಮತ್ತು ಅದೇ ಅಲ್ಲೇ ಕೊಳತು ಹೋಗಿರೋದ್ರಿಂದ ಅಥವಾ ಗೊಬ್ಬರವೂ ಸಾವಯವ ಗೊಬ್ಬರನೂ ಸಹಿತ ಅಲ್ಲಿ ಉತ್ಪನ್ನ ಆಗಿರು. ಅಂದ್ರೆ ಇದನ್ನ ಮಧ್ಯೆ ಮಧ್ಯೆ ಬೆಳೆಸುದು ಅಥವಾ ಒಂದು ಜಾಗೆ ನೋಡಿಕೊಂಡು ಅಲ್ಲಿ ಅಷ್ಟೇ ಬೆಳೆಸುದು, ಹಂಗೆ ಯೋಜನೆ ಇಲ್ಲ? ಈ ಯೋಜನೆ ಅಂದ್ರೆ ನಾವು ಅಡಕೆ ತೆಂಗು ಮಧ್ಯದಲ್ಲಿ ಒಂದಿಷ್ಟು ಗ್ಯಾಪ್ ಜಾಗ ಇರ್ತದೆ, ಅಲ್ಲಿ ಬೇಡದಿರೋ ಕಳೆ ಹುಟ್ಟತಾ ಇದೆ, ಆ ಕಳೆಯಿಂದ ಒಂದು ತುತ್ತ ಅನುಕೂಲ ಅಂತ ಇದೆ, ಆದ್ರೆ ಅದಕ್ಕಿಂತ ಬದಲಿಗೆ ಈ ತರ ಹುಲ್ಲುಗಳನ್ನು ಬೆಳೆಸಿದ್ರೆ ಅಂದ್ರೆ ನಮ್ಮ ಅನುಕೂಲ ಆಗುವಂತದ್ದು ಬೆಳೆಸ್ಕೊಂಡ್ರೆ ಮತ್ತೂ ಹೆಚ್ಚಿನ ಅನುಕೂಲ ಆಗುತ್ತೆ ಅಂತ ಒಂದು ಭಾವನೆ ಇದೆ, ಮಾಡಿ ನೋಡ್ಬೇಕಷ್ಟೆ ಈ ವರ್ಷದಿಂದ. ಅದು ಮಾಡ್ತೀನಿ ಕಳೆಯಿಂದ ಅನುಕೂಲ ಅಂತ ಹೇಳಿದ್ರೆ? ಕಳೆಯಿಂದ ಏನು? ಕಳೆಯಿಂದ ನಾವು ಅದನ್ನ ಇನ್ನೂ ಬಳಸುವಂತಕ್ಕೆ ಅವಕಾಶ ಇದೆ. ನಾನು ಕಳೆದ ವರ್ಷ ಎಲ್ಲ ಬಯೋಡೈಜೆಸ್ಟರ್ಗೆ ಹಾಕಿದ್ದೆ, ಬಯೋಡೈಜೆಸ್ಟರ್ಗೆ ಅದನ್ನು ಕೊಳತಿರೋದ್ರಿಂದ ಅದು ಸಹಿತ ಒಳ್ಳೆ ಸಾವಯವ ರಸಾವರಿ ಗೊಬ್ಬರ ಒಳ್ಳೇದು ಇದಾಗಿದೆ. ಆಮೇಲೆ ಅದು ಇನ್ನೊಂದು ಲಾಭ ಅಂತಂದ್ರೆ ಅಲ್ಲಿ ನೆರಳು ಬರ್ತಕ್ಕಂಥ ನೇರವಾಗಿ ಸೂರ್ಯನ ಬಿಸಿಲು ಬೀಳದೇ ಇರೋದ್ರಿಂದ ತೋಟ ಹಚ್ಚ ಹಸಿರಾಗಿರೋದಕ್ಕೂ ಒಂದು ಸಾಧ್ಯತೆ ಇರ್ತದೆ. ಮತ್ತೆ ಕೆಲವಷ್ಟು ಬೇಡದಿರೋ ಮುಳ್ಳು ಗಿಳ್ಳು ಎಲ್ಲ ಬೆಳ್ಕೊಳ್ತಾ ಇತ್ತು, ಇದೇ ಸಾಕಷ್ಟು ಬೆಳ್ಕೊಂಡಿದ್ದೆ. ಮತ್ತೆ ಅವು ಪೋಷಕಾಂಶಕ್ಕೆ ಸ್ಪರ್ಧೆ ಮಾಡ್ತವು, ನಮ್ಮ ಮುಖ್ಯ ಬೆಳೆಗೆ ತೊಂದರೆ ಮಾಡ್ತವು, ಹಿಂಗೆಲ್ಲ ಹೇಳ್ತಾರೆ. ಬಹುಶಃ ಆ ಥರದಲ್ಲಿ ಏನೋ ಆದಂಗಿಲ್ಲ, ಯಾಕಂದ್ರೆ ನಮ್ಗೆ ಇಳುವರಿ ವರ್ಷದಿಂದ ವರ್ಷಕ್ಕೆ ಸ್ವಲ್ಪ ಜಾಸ್ತಿ, ಅಂದ್ರೆ ಹೊಸ ಗಿಡನೂ ಬರ್ತಿರೋದ್ರಿಂದ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆದಂಗೂ ಕಾಣ್ತಾ ಇದೆ. ಪೋಷಕಾಂಶಗಳ ಕೊರತೆ ಆಗೋದಕ್ಕೆ ಅಂದ್ರೆ ನಾವು ಪ್ರತಿ ತಿಂಗಳಿಗೊಮ್ಮೆನೂ ಇದು ಬಿಡೋದ್ರಿಂದ, ಬಯೋಡೈಜೆಸ್ಟರ್ ನೀರು ಬಿಡೋದ್ರಿಂದ ಅದಕ್ಕೂ ಸಿಗುತ್ತೆ, ನಮ್ಮ ತೋಟಕ್ಕೂ ಸಿಗ್ತದೆ. ಮತ್ತೆ ಅದು ಅಲ್ಲೇ ಕೊಳತು ಹೋಗಿರೋದ್ರಿಂದ, ಕೆಲವಷ್ಟು ಎಲೆಗಳು ಬಲಿತ ಎಲೆಗಳೆಲ್ಲ ಅಲ್ಲೇ ಕೊಳತು ಇರೋದ್ರಿಂದ, ಮತ್ತೆ ಅಲ್ಲೂ ಸಹಿತ ಅದು ಗೊಬ್ಬರ ಆಗಿರೋದ್ರಿಂದ ಒಂದ್ ವೇಳೆ ನಮ್ಮ ಗಿಡಕ್ಕೆ ಸಿಗದೆ ಇದ್ರು ಸಹಿತ ಅದಕ್ಕಾದ್ರು ಅದೇ ಗೊಬ್ಬರ ಆಗಿರುತ್ತೆ. ಹಾಗಾಗಿ ನಮ್ಮ ಬೆಳೆಗಳಿಗೆ ಪೋಷಕಾಂಶಗಳ ಕೊರತೆ ಏನಾಗಲ್ಲ? ಇಲ್ಲ, ಪೋಷಕಾಂಶಗಳ ಕೊರತೆ ಅಂತ ಏನು ಕಂಡು ಬಂದಿಲ್ಲ, ನೋಡ್ಬೇಕು ಇನ್ನ ನೆಕ್ಸ್ಟ್. ವಿಶೇಷವಾಗಿ ನಾವು ಈ ಸ್ಲರಿ ಬಿಡುವುದಾಗಿರ್ಬೋದು ಅಥವಾ ಸಾವಯವ ಗೊಬ್ಬರವನ್ನ ಕಳಿಸಿ ಕೊಟ್ಟಿಗೆ ಗೊಬ್ಬರವನ್ನ ಹಾಕುವುದಾಗಿರ್ಬೋದು, ಬಯೋಡೈಜೆಸ್ಟರ್ ಅಂದ್ರೆ ರಸಾವರಿ, ಇಷ್ಟೇ ಸಾಕ ಬೆಳೆಗಳಿಗೆ? ಸುಮಾರಾಗಿ ನಮ್ಗೆ ಈಗ ಸಾಕು ಅಂತ ಅನಿಸ್ತದೆ. ಆದ್ರೂ ವೈಜ್ಞಾನಿಕವಾಗಿ ಹೇಳೋದಾದ್ರೆ ಮೈಕ್ರೋ ನ್ಯೂಟ್ರೆಂಟ್ ಎಲ್ಲ ಕೊಡಬೇಕು ಅಂತ ಹೇಳ್ತಾರೆ, ನಾವು ಅದ್ರ ಬಗ್ಗೆ ಏನು ಕೊಟ್ಟಿಲ್ಲ. ಆದ್ರೆ ಈ ಬಯೋಡೈಜೆಸ್ಟರ್ ಅಲ್ಲೇ ಅವನ್ನು ಕೊಡೋದಕ್ಕೆ ಸಾಧ್ಯತೆ ಇದೆ. ಬಹುಶಃ ಈ ವರ್ಷ ಅದನ್ನ ಅಪ್ಲೈ ಮಾಡಬೇಕು ಅಂತ ಇದ್ದೀನಿ. ಅಂದ್ರೆ ತೋಟಗಾರಿಕೆ ಕಾಲೇಜಲ್ಲೆಲ್ಲ ಏನು ಜೀವಾಣುವನ್ನೇ ತಯಾರು ಮಾಡಿರ್ತಾರಲ್ಲ, ಅದನ್ನೆಲ್ಲ ಕೊಡಬೇಕು ಅಂತ ಇದ್ದೀನಿ. ಅಂದ್ರೆ ಹೆಚ್ಚಿನದಾಗಿ ನಾವು ಕೆಮಿಕಲ್ಸ್ಗಿಂತ ಸಾವಯವದಲ್ಲೇ ಏನಿದೆ ಅಥವಾ ಜೈವಿಕ ವ್ಯವಸ್ಥೆಯೊಳಗೆ ಏನಿದೆ ಅದನ್ನೇ ಹೆಚ್ಚು ಇದು ಮಾಡಬೇಕು ಅಂತ ಇದ್ದೀನಿ. ಎರಡು ಪ್ರಯೋಗ ಮಾಡಬೇಕು ಅಂದ್ರೆ ಇನ್ನೊಂದೇನಾಗಿದೆ ಅಂದ್ರೆ ಭೂಮಿ ಕೆಡತ್ತೆ ಅದು ಅಂತೇಳಿ ಹೇಳ್ತಾರೆ, ಆದ್ರೆ ಪೂರ್ತಿ ಸಾವಯವನ ಮಾಡಕ್ ಹೋದ್ರೆ ಪೂರ್ತಿ ಸಾವಯವ, ಬಟ್ ನಮ್ಮ ಜಿಲ್ಲೆ ಒಳಗೆ 90% ಅಷ್ಟು ಸಾವಯವ ಅಥವಾ ನೈಸರ್ಗಿಕ ಕೃಷಿಯಲ್ಲಿ ಮಾಡ್ತಾ ಇದ್ದಾರೆ. ಒಂದ್ ವೇಳೆ ನಾವು ಸಾವಯವಕ್ಕೆ ಹೋದ್ವಿ ಪೂರ್ತಿ ಅಂತ ಅಂದಾಗ, ಎಲ್ಲರೂ ಶ್ರೀಲಂಕಾದೊಳಗೆ ಆಹಾರದ ಕೊರತೆ ಆಯ್ತು ಪೂರ್ತಿ ಸಾವಯವ ಅಂತೇಳಿ, ಒಂದು ಕಾಳನ್ನು ರಾಸಾಯನಿಕ ಹಾಕಬಾರ್ದು ಅಂತೇಳಿ ಆ ಸಂದರ್ಭನೂ ಬರ್ಬೋದು. ಹಾಗಾಗಿ ಯಾವಾಗ್ಲೂ ಪೋಷಕಾಂಶ ಬ್ಯಾಲೆನ್ಸ್ ಆಗಿರ್ಬೇಕು ಈ ನಿಟ್ಟಿನೊಳಗೆ. ಸರ್, ಈ ನಿಟ್ಟಿನೊಳಗೆ ಈಗ ನಮ್ಗೆ ಹೆಚ್ಚಿನ ಇದು ಗೊತ್ತಿಲ್ಲ, ಈಗ ವರ್ಷದಿಂದ ವರ್ಷಕ್ಕೆ ಹೋದವಾಗ ಭೂಮಿಯಲ್ಲಿ ಫಲವತ್ತತೆ ಅಂತೂ ಜಾಸ್ತಿ ಆಗ್ತಾ ಇದೆ. ಯಾಕೆ ನಾವು ಮೊದಲೇ ಈಗ 5 ವರ್ಷದ ಆಚೆ ನಮ್ಮ ಉತ್ಪನ್ನಕ್ಕೂ ಈಗಿನ ಉತ್ಪನ್ನಕ್ಕೂ ಜಾಸ್ತಿ ಆಗ್ತಾ ಇದೆ. ಸೊ ಯಾವುದೇ ರಾಸಾಯನಿಕ ಬಳಸದೇ ಇರೋದ್ರಿಂದ ಅವುಗಳು ಮತ್ತೆ ನಮ್ಮ ಒಂದು ಜಮೀನಿನಲ್ಲಿ ಎರೆಹುಳ ತಯಾರಾಗ್ತಕ್ಕಂಥದ್ದು, ಬೇರೆ ಬೇರೆ ಇದು ಆಗ್ತಾ ಇರ್ತದ್ದು, ಕೆಲವಷ್ಟು ಗಿಡಗಳಿಗೆ ಬೇಕಾಗ್ತಕ್ಕಂಥ ಎಷ್ಟೋ ಜೀವ ವೈವಿಧ್ಯತೆಯನ್ನು ಸಹಿತ ಅಲ್ಲಿ ಆಗುವಂಥದ್ದಿದೆ. ಅದಕ್ಕೆ ನಾವು ರಾಸಾಯನಿಕ ಬಳಸದಂತೆ ಮಾಡಿದವಾಗ ಸುಮಾರಾಗಿ ನಾವೇನು ಒಂದು ಕುಂಬಳಕಾಯಿ ಮಾಡಿದವಾಗ ಕುಂಬಳಕಾಯಿ ಬಳ್ಳಿ ಸುಮಾರು 15-20 ಕೆಜಿವರೆಗೂ ನಮ್ಮದು ಒಂದು ಕುಂಬಳಕಾಯಿ ಬಂದಿತ್ತು ಒಂದು ದೊಡ್ಡ ಸೈಜಲ್ಲಿ. ಆಮೇಲೆ ಬಸಳೆ ಒಂದ್ಸಲ ಮಾಡಿದವಾಗ 14 ಇಂಚಷ್ಟು ಉದ್ದ ಇತ್ತು, 12 ಇಂಚಷ್ಟು ಅಗಲ ಇತ್ತು, ಎಷ್ಟು ದೊಡ್ಡಾಗಿ ಬೆಳೆದಿತ್ತು ಅದು. ಸೊ ಸಾಧ್ಯತೆ ಇದೆ ದೊಡ್ಡ ಪ್ರಮಾಣದಲ್ಲಿ ಮಾಡೋದಕ್ಕೆ, ಅದು ಹೆಚ್ಚಿನ ಈಳು ಕೊಡ್ಕೊಳ್ಳುವಂತ ಇದಕ್ಕೆ. ಯಾಕಂದ್ರೆ ನಾವು ಅದಕ್ಕೆ ಸಾಕಷ್ಟು ಟೈಮ್ ಕೊಡಬೇಕು, ನಮ್ಮ ಪ್ರತಿಭೆ ಕೊಡಬೇಕು, ಮತ್ತೆ ಜೊತೆಗೆ ನಮ್ಮ ತಾಂತ್ರಿಕತೆನೂ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅಳಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ. ಇನ್ನು ರೋಗ ಮತ್ತು ಕೀಟವನ್ನು ಸಾವಯವ ಪದ್ಧತಿಯೊಳಗೆ ಹತೋಟಿ ಮಾಡ್ಲಿಕ್ಕೆ ಸಾಧ್ಯನಾ? ನಮ್ಗೆ ತಿಳಿದಂಗೆ ನಾವು ಈಗ ಅಡಕೆಗೆ ಕೊಡ್ತಕ್ಕಂಥ ಈಗ ಬಹುಶಃ ಬಾಕಿ ಕಡೆ ಎಲ್ಲ ಏನು ಕೊಳೆ ರೋಗಕ್ಕೆ ಬೇರೆ ಔಷಧ ನಾನೇನು ಹೊಡೆದಿಲ್ಲ, ಸುಮಾರಿಗೆ ಮೊದಲಿಂದ ಸ್ಟಾರ್ಟ್ ಹೊಡೆದಿಲ್ಲ. ಈ ವರ್ಷ ಏನೋ ಸ್ವಲ್ಪ ಸ್ವಲ್ಪ ಬಂದಂಗಿದೆ, ಆದರೆ ಅದು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗಲಿಲ್ಲ. ಸೊ ಅದರಿಂದ ನಮಗೆ ಈ ಥರ ಆಗಿರೋದ್ರಿಂದ ಯಾವುದೇ ರೋಗ ಬಂದಂಗಿಲ್ಲ, ಯಾಕಂದರೆ ನಮ್ಮದು ಹಳೆ ತಳಿಗಳು ಆಗಿರೋದ್ರಿಂದ ಆ ಥರ ಆಗುತ್ತೆ ಏನೋ ಗೊತ್ತಿಲ್ಲ, ಸುಮಾರಾಗಿ ಯಾವುದೇ ರೋಗಗಳು ಕಾಣಿಸ್ದಂಗಿಲ್ಲ ಸದ್ಯಕ್ಕೆ. ಬೋರ್ಡೋ ದ್ರಾವಣ ಸಿಂಪಡಣೆ, ಬೋರ್ಡೋ ದ್ರಾವಣ ನಾವು ಸಿಂಪಡಣೆ ಮಾಡಲಿಲ್ಲ, ನಮ್ಮ ತಮ್ಮ ಮಾಡ್ತಾ ಇದ್ದಾನೆ. ಅಂದ್ರೆ ಒಂದು ಸುಮಾರು ಸಾಕಷ್ಟು ಬೀಳ್ತಾ ಇದೆ, ನಮ್ದು ಅಷ್ಟೆಲ್ಲ ಏನು ಬಿದ್ದಂಗಿಲ್ಲ, ಮಾಡಿಲ್ಲ. ಅಂತ ಸಂದರ್ಭದೊಳಗೆ ಬಳಸಿದ್ರೆ ಏನು ತಪ್ಪಿಲ್ಲ? ಹಾ, ಸಂದರ್ಭದಲ್ಲಿ ಬಳಸಿದ್ರೆ ಏನು ತಪ್ಪಿಲ್ಲ, ನೋಡ್ಬೇಕು. ಈ ವರ್ಷ ಏನಾದ್ರು ಸ್ವಲ್ಪ ಅದೇ ತರ ಪ್ರಮಾಣ ಜಾಸ್ತಿ ಇದ್ರೆ ಮತ್ತೆ ಮಾಡಬೇಕು ಅಂತ ಇದೆ. ದ್ರಾವಣ ಬಳಸುವಂಥದ್ದು ಸುಣ್ಣ ಮೈಲುತೂತ ಇವೆಲ್ಲ ನೈಸರ್ಗಿಕ ಸಿಗ್ತಕ್ಕಂಥದ್ದು, ಅವಕಂಡು ಬಳಸಿದ್ರೆ ಏನು ಸಮಸ್ಯೆ ಇಲ್ಲ. ಆಮೇಲೆ ಕೆಲವಷ್ಟು ಇದು ಹೇಳ್ತಾರೆ ನಮ್ಮ ಬೇರೆ ಬೇರೆ ಪತ್ರಿಕೆಗಳೆಲ್ಲ, ಕೆಲವಷ್ಟು ಟೈಮಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ಟೈಮಲ್ಲಿ ಸಕ್ಕರೆ ನೀರು ಕೊಟ್ಟರೆ ಸ್ವಲ್ಪ ಗಿಡಗಳು ಹೆಚ್ಚಿನ ಹೂ ಬಿಡೋದಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿ ಕಳೆದ ವರ್ಷ ಹಲಸಿನ ಗಿಡಕ್ಕೆ ಮಾಡಿದ್ದೆ, ಪರಿಣಾಮ ಏನು ಗೊತ್ತಾದಂಗೆ ಆಗಲಿಲ್ಲ. ಸೊ ಈ ವರ್ಷ ನೋಡ್ಬೇಕು, ಅಡಿಕೆ ಗಿಡಕ್ಕೆ ಮಾಡಬೇಕು ಅಂತ ಇದ್ದೀನಿ. ಈ ನಂತರ ಒಂದೊಂದು ಸ್ವಲ್ಪ ಸ್ವಲ್ಪ ಹಾಕಿ ಸಕ್ಕರೆ, ಅದರಿಂದ ಏನಾಗ್ತದೆ ಕಂಡ್ರೆ ಒಂದು ಜೀವ ವೈವಿಧ್ಯತೆ ಜಾಸ್ತಿ ಆಗುತ್ತೆ ಗಿಡದ ಬುಡಕ್ಕೆ, ಅದರಿಂದ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಉತ್ಪನ್ನ ಬರ್ತದೆ ಅಂತ ಹೇಳಿದ್ದಾರೆ ಅಷ್ಟೇ, ಬಿಟ್ಟರೆ ಅದನ್ನು ಏನು ಪ್ರಯೋಗಕ್ಕೆ ಹೋಗಿ ಮಾಡಲ್ಲ. ನೋಡಿ ಈ ವರ್ಷ ಮಾಡಬೇಕು ಅಂತ ಇದ್ದೀನಿ, ಮಾಡ್ತೀನಿ. ಹೇಗೆ ಕೊಡೋದಂದ್ರೆ ಹೆಂಗೆ? ಸಕ್ಕರೆಯನ್ನು ನೀರಲ್ಲಿ ಕರಗಿಸೋದು, ಯಾಕಂದ್ರೆ ಸಕ್ಕರೆನೆ ಬಿಟ್ಟರೆ ಅದು ಇರುವೆ ಮತ್ತು ಈ ಥರ ಎಲ್ಲ ತಗೊಂಡೋಗಿರೋದ್ರಿಂದ ನೀರಲ್ಲೇ ಕರಗಿಸಿ ಅದನ್ನು ಗಿಡದ ಬಿಡಕ್ಕೆ ಹಾಕೋಣ. ಸುಮಾರಾಗಿ ಅದು ಸ್ಯಾಚುರೇಟೆಡ್ ಆಗುವಲ್ಲಿ ಇವರಿಗೆ, ಅಂದರೆ ನಾವೇನು ಸಕ್ಕರೆ ಹಾಕಿದವಾಗ ಹಾಂ ಪೂರ್ತಿ ಕರುವವರೆ ಅಷ್ಟು ಹಾಕಿ ಮಾಡೋದು, ಅಥವಾ 10 ಲೀಟ್ರಿಗೆ 1 ಕೆಜಿ ಸಕ್ಕರೆ ಅಥವಾ 20 ಲೀಟ್ರಿಗೆ 1 ಕೆಜಿ ಸಕ್ಕರೆ ಈ ಥರ ಹಾಕಿ ಮಾಡುವ ಅಂತ ಇದ್ದೀನಿ. ಅದಿನ್ನೂ ಇದು ಮಾಡಿಲ್ಲ, ಸೊ ಈಗ ಮಾಡಬೇಕು. ಯಾಕಂದ್ರೆ ಮಳೆ ಜಾಸ್ತಿ ಇರೋ ಕಾರಣದಿಂದ ಅದು ಮಾಡಿಲ್ಲ, ಮಳೆ ಕಡಿಮೆ ಆದಮೇಲೆ ಆ ಕೆಲಸನ ಮಾಡ್ತೀನಿ. ಅಷ್ಟು ಸಕ್ಕರೆ ಅದು ಬಳಸೋದಕ್ಕಿಂತ ಬೆಲ್ಲ ಬೆಳೆಸಿದ್ರೆ ಬೆಲ್ಲ ಬೆಳೆಸೋದಕ್ಕೆ ಬೆಲ್ಲಕ್ಕಿಂತ ಸಕ್ಕರೆ ಸ್ವಲ್ಪ ರೇಟ್ ಕಡಿಮೆ ಇದೆ. ಬೆಲ್ಲಕ್ಕೆ ಸ್ವಲ್ಪ ರೇಟ್ ಜಾಸ್ತಿ ಇದೆ. ಹಂಗಿದೆ ಈಗ ನಮ್ಮಲ್ಲಿ ಸಾವಯವ ಬೆಲ್ಲಕ್ಕಂತೂ ಜಾಸ್ತಿ ಇದೆ, 100-120 ರೂಪಾಯಿ ಇದೆ ನಮಗೆ. ಅಷ್ಟು 1 ಕೆಜಿ ಸಾವಯವ ಬೆಲ್ಲ ತರೋದಕ್ಕೆ ಇಲ್ಲಿ 3 ಕೆಜಿ ಸಕ್ಕರೆ ಬರುತ್ತೆ. ಇಷ್ಟೆಲ್ಲ ಮಾಡುವಾಗ ನಿಮ್ಮ ಭೂಮಿ ಫಲವತ್ತತೆ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ ಅಂದ್ರಲ್ಲ, ಹೆಂಗೆ ಗೊತ್ತಾಗುತ್ತೆ ನಿಮಗೆ? ಅದರ ಹೆಚ್ಚಾಗಿ ಬೆಳೆ ಮೇಲೆ ಜಾಸ್ತಿ ಆಗುತ್ತೆ. ಬೆಳೆ ಮತ್ತು ಗಿಡಗಳನ್ನು ನೋಡಿದವಾಗ ಹಚ್ಚ ಹಸಿರಾಗಿರ್ತಕ್ಕಂಥದ್ದು, ಸಾಕಷ್ಟು ಬಲಿಷ್ಠ ಆಗಿರ್ತಕ್ಕಂಥದ್ದು, ರೋಗ ಬರದೇ ಇರತಕ್ಕಂಥದ್ದು, ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಉತ್ಪನ್ನ ಬರತಕ್ಕಂಥದ್ದು, ಈ ಒಂದು ಆಧಾರದ ಮೇಲೆ ಇದು ಅಂತ ಹೇಳ್ತೀನಿ. ಒಂದ್ಸಲ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಬಂದವರಿಗೂ ಸಹ ನಿಮ್ಮದು ಮಣ್ಣು ಹೈ ಫರ್ಟಿಲೈಸ್ಡ್ ಮಣ್ಣಿದೆ ಅಂತಲೂ ಹೇಳಿದರು ಅಷ್ಟೇ. ಹೀಗೆ ನೋಡಿದವಾಗ ಅದನ್ನು ಇದೆಲ್ಲ ಮಾಡಲಿಲ್ಲ, ಮಣ್ಣು ಟೆಸ್ಟ್ ಅಂತ ಏನು ಮಾಡಿಲ್ಲ, ಒಳ್ಳೆ ಮಣ್ಣು ಅಂತ ಹೇಳಿದರು. ಪರೀಕ್ಷೆ ಮಾಡಿಸ್ಬೇಕು. ಹಾಂ, ಪರೀಕ್ಷೆ ಮಾಡಿಸ್ತೀನಿ. ವರ್ಷ ಮಳೆ ಹೆಚ್ಚಾಗುವಂತ ಪ್ರದೇಶದೊಳಗೆ ನಾವಿರ್ತೀವಿ, ಅಲ್ಲಿ ಸುಣ್ಣದ ಕೊರತೆ ಇರ್ತದೆ. ಸುಣ್ಣಕ್ಕೆ ಅಂತ ಏನು ಮಾಡಿಲ್ಲ, ಅವರು ಕೆಲವಷ್ಟು ನಮ್ಮ ರೈತರಲ್ಲೇ ಕೆಲವಷ್ಟು ನೆಲ್ಲಿ ಸೊಪ್ಪೆಲ್ಲ ಹಾಕಿದ್ರಿಂದ ಸುಣ್ಣದ ಒಂದು ಇದು ಆಗ್ಬಹುದು ಅಂತ ಹೇಳುವಾಗ, ನೆಲ್ಲಿ ಸೊಪ್ಪು ಅಷ್ಟು ನಮ್ಮ ದೊಡ್ಡ ಪ್ರಮಾಣದಲ್ಲೆಲ್ಲ ಸಿಗೋದಿಲ್ಲ ಇಲ್ಲಿ. ಸೊ ಅದು ಒಂದು ಪ್ರಯತ್ನ ಮಾಡಬೇಕು ಅಂತ ಇದ್ದೀನಿ. ನೆಲ್ಲಿ ಸೊಪ್ಪು ಹಾಕಿದ್ರಿಂದ ಕೆಲವಷ್ಟು ಗಿಡಗಳಿಗೆ ಸಾವಯವ ಪದ್ಧತಿಯಲ್ಲಿ ಸುಣ್ಣ ಕೊಡ್ತಕ್ಕಂಥದ್ದು. ಇದೇನು ರಾಸಾಯನಿಕ ಅಲ್ಲ, ರಾಸಾಯನಿಕ ಅಲ್ಲ, ಆದರೂ ಇನ್ನೂ ನ್ಯಾಚುರಲ್ ಆಗಿ ಆಗ್ತಕ್ಕಂಥದ್ದು. ನಾವು ಒಂದು ಬೆಳೆ ಸುಣ್ಣ ಕೊಡಲಿಲ್ಲ, ಅದನ್ಯಾಕೆ ಕೊಡೋದು ಬಿಡು ಅಂತ ಬಿಟ್ಟು ಅಂತ ತಿಳ್ಕೊಳ್ರಿ. ಒಂದು ತಟಸ್ಥ ಮಣ್ಣು ಬರಬೇಕು, ಅದರ ರೂಪ ಅಂದರೆ pH ಅಂತೇಳಿ, pH ಕಡಿಮೆ ಆಯಿತು ಅಂತೇಳಿದ್ರೆ ಕೆಲವೊಂದಿಷ್ಟು ಪೋಷಕಾಂಶಗಳು ಲಭ್ಯ ಆಗೋದಿಲ್ಲ. ಸೊ ಹಾಗಾಗಿ ನಾವು pH ಜಾಸ್ತಿ ಇದ್ರೂ ಮತ್ತೆ ಲಭ್ಯ ಆಗೋದಿಲ್ಲ. ತಟಸ್ಥ ರೂಪದಲ್ಲಿ pH ತರಬೇಕು ಅನ್ನೋ ಉದ್ದೇಶಕ್ಕಾಗಿ ನಾವು ಸುಣ್ಣ ಕೊಡ್ತಾ ಇರೋದು. ಹಾಗಾಗಿ ಅದು ನೆಗ್ಲೆಕ್ಟ್ ಮಾಡುವಂತ ವಿಷಯ ಅಲ್ಲ, ನೆಗ್ಲೆಕ್ಟ್ ಅಲ್ಲ, ವಿಷಯ ಅಲ್ಲ. ಆದ್ರೆ ಈ ವರ್ಷ ಕೊಡಬೇಕು ಅಂತ ಇದ್ದೀನಿ. ನನ್ಗೆ ಅದೊಂದು ಸುಣ್ಣನೇ ಡೈರೆಕ್ಟ್ ಆಗಿ ಕೊಡೋದು ಅಥವಾ ಸುಣ್ಣ ತಿಳಿ ನೀರು ಕೊಟ್ಟರೆ ಏನಾಗುತ್ತೆ ಅಂತಾನು ಒಂದು ಇದೆ. ಸೊ ವಾಟ್ಸಪ್ ಅಲ್ಲಿ ಒಂದ್ಸಲ ಕಳಿಸಿದ್ದೆ, ಯಾರಿಂದ ಉತ್ತರ ಬರಲಿಲ್ಲ. ಫೇಸ್ಬುಕ್ ಅಲ್ಲಿ ಸುಣ್ಣ ತಿಳಿ ನೀರು ಕೊಡೋದ್ರಿಂದ ನಮ್ಗೆ ಒಂದು ಅನುಕೂಲ ಏನು ಅಂತಂದ್ರೆ, ಬಯೋಡೈಜೆಸ್ಟರ್ಗೆ ಅದನ್ನ ಸುಣ್ಣ ತಿಳಿ ನೀರು ಬಿಟ್ಟು ಅಲ್ಲಿಂದ ಗಿಡಗಳಿಗೆ ಕೊಡ್ತಕ್ಕಂತ ಒಂದು ವ್ಯವಸ್ಥೆ ಮಾಡೋದಕ್ಕೆ ಆಗ್ಬಹುದು ಅಂತ ಒಂದು ಇದೆ. ಇಲ್ದೇ ಹೋಗ್ಬಿಟ್ರೆ ನಮ್ಮಲ್ಲಿ ಸುಣ್ಣ ಕೊಟ್ಟ ಮೇಲೆ ಅದು ಅಗತ್ಯ ಮಾಡಬೇಕು, ಅಗತ್ಯ ಮಾಡಿದ್ಮೇಲೆ ಏನಾದರೂ ಮುಚ್ಚಿಗೆ ಹಾಕಬೇಕು, ಈ ಥರದ್ದೆಲ್ಲ ನಂಬಿಕೆಗಳಿದೆ. ಸೊ ಅದರಿಂದ ಸುಣ್ಣ ತಿಳಿ ನೀರನ್ನೇ ಕೊಟ್ಟರೆ ಏನಾಗಬಹುದು ಅನ್ನೋದು ಒಂದು ಇದೆ. ಸೊ ಅದ್ರ ಬಗ್ಗೆ ತಜ್ಞರೇನಾದ್ರು ಉತ್ತರಿಸಿ ಕೊಟ್ಟರೆ ನೋಡ್ತೀನಿ. ಈಗ ಅದು ಬಂದರೆ ಸುಣ್ಣ ತಿಳಿ ನೀರನ್ನೇ ಕೊಡೋದಕ್ಕೆ ವ್ಯವಸ್ಥೆ ಮಾಡ್ಕೊಳ್ತೀನಿ. ಇಷ್ಟು ದಿನ ಹೇಗೆ ಕೊಡ್ತಿದ್ರಿ? ಹೆಚ್ಚಾಗಿ ಸುಣ್ಣ ಕೊಟ್ಟಿಲ್ಲ ಮೊದಲೇ, ಯಾವಾಗೊಂದ್ಸಲ ಕೊಟ್ಟಿದ್ದಷ್ಟು ಬಿಟ್ಟರೆ. ತೆಂಗಿನ ಗಿಡಗಳಿಗೆ ಕೆಲ ಒಂದು 1 ಕೆಜಿ 2 ಕೆಜಿ ಲೆಕ್ಕದಲ್ಲಿ ಹಾಕಿದ್ವಿ. ಸೊ ಈಗ ನೋಡ್ಬೇಕೀಗ ಈ ವರ್ಷ ಹೇಗೂ ಕೊಡ್ಬೋದು, ಮಣ್ಣಲ್ಲಿ ಮಿಕ್ಸ್ ಆದ್ರೆ ಆಯ್ತು. ಸೊ ಹಾಗಿದ್ರೆ ತುಳಸಿ ಸಿಳಿ ನೀರು ಕೊಡೋದಾದ್ರೆ ಈ ವರ್ಷ ಬಯೋಡೈಜೆಸ್ಟರ್ಗೆ ಬಿಟ್ಬಿಟ್ಟು ಅಲ್ಲಿ ಸೀದಾ ತೋಟಕ್ಕೆ ಹೋಗಿ ಬೆಳವಂಗ ಒಂದು ವ್ಯವಸ್ಥೆ ಮಾಡೋದಕ್ಕಾಗುತ್ತೆ. ಬಯೋಡೈಜೆಸ್ಟರ್ ಅಲ್ಲಿರುವಂತಹ ಜೀವಾಣುಗಳಿಗೆ ನೀವು ಸುಣ್ಣ ಹಾಕಿದ್ರೆ ಅಂದ್ರೆ ಆ ಜೀವಾಣುಗಳೆಲ್ಲ ಸತ್ತು ಹೋಗ್ತವೆ. ಅದ್ರ ಬಯೋಡೈಜೆಸ್ಟರ್ ಅಂದ್ರೆ ಅದಕ್ಕೆ ನಾವು ಅಷ್ಟೇ ದಿವಸಗಳನ್ನ ಪೂರ್ತಿ ಖಾಲಿ ಮಾಡಿ ಮತ್ತೆ ಹೊಸ ನೀರನ್ನ ಬಿಟ್ಟು ಮತ್ತೆ ಹೊಸದಾಗಿ ಇದು ಮಾಡ್ತಾ ಇದ್ದೇವೆ. ಅದರಿಂದ ಅದೇನು ಸಮಸ್ಯೆ ಬರ್ಲಿಕ್ಕಿಲ್ಲ ಅಂತ ಅನ್ಸಿದೆ. ಒಂದು ವಾರ ವಾರ ಅಂತಂದ್ರೆ ಒಂದು ವಾರ ಇದನ್ನ ಬಳಕೆ ಮಾಡಿ ಆಮೇಲೆ ಮತ್ತೆ ಅದನ್ನೇ ತಯಾರು ಮಾಡೋದು, ಕ್ಲೀನ್ ಆಗಿ ತೊಳೆದು ಬಿಟ್ರೆ ಹೋಗ್ಬಿಡುತ್ತೆ. ನಾನು ಎರಡನ್ನೂ ಪ್ರಯೋಗ ಮಾಡಿ ನೋಡೋಣ ಸರ್. ಈ ವರ್ಷ ಪ್ರಯೋಗ ಮಾಡಿ ನೋಡ್ತೀನಿ ಅಲ್ವಾ. ಸುಣ್ಣ ತಿಳಿ ನೀರು ಮಾಡಿ ನೀರನ್ನು ಬಿಟ್ಟು ನೀವೇ ಫಸ್ಟ್ ಅದರ ಎಕ್ಸ್ಪೀರಿಯನ್ಸ್. ಸರಿ ಸರಿ, ಯಾಕಂದ್ರೆ ಬೇರೆ ಈಗ ಯಾರ್ದು ಉತ್ತರ ಬರಲಿಲ್ಲ ಅಂದ್ರೆ ಯಾರಿಗೂ ಅದು ಮಾಡಿದ್ದು ಇದಿಲ್ಲ. ಅದರಿಂದ ಮಾಡಿ ನೋಡ್ತೀನಿ. ವರ್ಷ ಹೇಗೆ ಅನಿಸ್ತಾ ಇದೆ ಕೃಷಿ ಜೀವನ? ಕೃಷಿ ಜೀವನ ಅಡ್ಡಿಲ್ಲ, ಒಳ್ಳೆ ಇದು. ಯಾಕಂದ್ರೆ ನಮಗೆ ಒಂಥರ ಫಿಕ್ಸ್ ಆದಾಯ ಬರ್ತವೆ. ನಾವೇನು ಬ್ಯಾಂಕಲ್ಲಿ ಫಿಕ್ಸ್ ಡಿಪಾಸಿಟ್ ಎಲ್ಲ ಇಡ್ತೀವಿ, ಹಾಗೆ ಒಂದು 4 ಗಿಡನ ಕಡಿಕೆ ಗಿಡನ ತೆಂಗಿನ ಗಿಡ ನೆಟ್ಕೊಂಡ್ಬಿಟ್ರೆ ನಮಗೆ ಅದು ನಿರಂತರ ಆದಾಯ ಕೊಡ್ತಕ್ಕಂಥದ್ದಿದೆ. ನಮಗೆ ಬ್ಯಾಂಕಲ್ಲಿ ಫಿಕ್ಸ್ ಇಟ್ಟರೆ 5 ವರ್ಷಕ್ಕೆ 10 ವರ್ಷಕ್ಕೆ ಅಂತ ಇರ್ತದೆ. ಆದರೆ ಇದು ಸಹಿತ 5 ವರ್ಷದಿಂದ ಸ್ಟಾರ್ಟ್ ಆಗಿಬಿಟ್ಟು ನಮಗೆ ನಿರಂತರ 100 ವರ್ಷದವರೆಗೂ ಸಹಿತ ನಮಗೆ ಫಲ ಕೊಡ್ತಿರೋದ್ರಿಂದ ನಮ್ಮ ಒಂದು ಕುಟುಂಬನ 100 ವರ್ಷದವರೆಗೆ ಒಂದು ಗಿಡ ನಾವು ಸರಿಯಾಗಿ ಸಾಕಿದ್ವಿ ಅಂತಂದರೆ 100 ವರ್ಷದವರೆಗೂ ನಮಗೆ ಏನು ಪ್ರಾಬ್ಲಮ್ ಇಲ್ಲದೆ ಆದಾಯ ಬರ್ತಾ ಇರ್ತಕ್ಕಂಥದ್ದು ಒಂದು ನೆಮ್ಮದಿ ಕೂಡ ನೆಮ್ಮದಿ ಕೂಡ ಇದೆ. ಯಾಕಂದ್ರೆ ನಾವು ದುಡಿಯೋದು ನೆಮ್ಮದಿಗಾಗಿ. ಬರೀ ದುಡ್ಡಿನ ಹಿಂದೆ ಬೆನ್ನು ಹತ್ತಿಕೊಂಡು ಹೋದ್ರೆ ಎಲ್ಲಿ ತನಕ ಓಡ್ತೀರಿ? ಇಲ್ಲ, ದುಡ್ಡಿನ ಹಿಂದೆ ಬೆನ್ನು ಹತ್ಕೊಂಡು ಹೋದ್ರೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾವು ದುಡ್ಡಿಂದೆಲ್ಲ ಹೋಗಾಗಿತ್ತು, ಆಗ್ಲಿಲ್ಲ ಅದು. ಸೊ ಮತ್ತೆ ಮರಳಿ ಮಣ್ಣಿಗೆ ಬಂದಾಗಿದೆ. ಇಷ್ಟೆಲ್ಲ ಮಾಹಿತಿನ ಹಂಚ್ಕೊಂಡ್ರಿ ಗಣೇಶ್ ಶೆಟ್ಟಿ ಅವರೇ. ಮತ್ತಿನ್ನೂ ಏನಾದರೂ ನೀವು ಸಾಧನೆ ಮಾಡಬೇಕಾಗಿದ್ದು ಅಥವಾ ಏನಾದರೂ ಬಿಟ್ಟು ಹೋಗಿದ್ದು ಹೇಳಲಿಕ್ಕೆ ಸಾಧ್ಯತೆ ಇದ್ರೆ? ಸದ್ಯ ಆ ಥರದ್ದೇನಿಲ್ಲ. ಇನ್ನು ಮತ್ತೆ ಸಾಧನೆ ಮಾಡಿದ್ಮೇಲೆ ಏನು ಕುಂದು ಕೊರತೆ ಬರ್ತದಂತ ನೋಡ್ಬೇಕಷ್ಟೆ. ಯಾಕಂದ್ರೆ ನನಗೆ ಒಂದು ಸಕ್ಕರೆ ನೀರನ್ನು ಕೊಡ್ತಕ್ಕಂಥದ್ದು ಒಂದಿದೆ, ಸುಣ್ಣ ತಿಳಿ ನೀರನ್ನು ಕೊಡ್ತಕ್ಕಂಥದ್ದು ಒಂದಿದೆ. ಸೊ ಇವೆರಡು ಪ್ರಯೋಗದಲ್ಲಿ ಏನಾಗುತ್ತೆ ಅಂತ ನೋಡ್ಬೋದು. ಧನ್ಯವಾದ, ನಮಸ್ಕಾರ. ಥ್ಯಾಂಕ್ ಯು. ಸಾವಯವ ಕೃಷಿ ಅನುಭವ ಕುರಿತು

ರೈತರಿಗೆ ಸಲಹೆ ಪ್ರಸಾರವಾಯಿತು. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ನಮ್ಮ ನಾಳಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಮಾವು ಹೂ ಬಿಡುವ ಹಂತದಲ್ಲಿ ರೈತರು ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಶಿರಸಿ ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕೆ ವಿಭಾಗದ ವಿಜ್ಞಾನಿ ಹರೀಶ್ ಡಿಕೆ ಅವರೊಡನೆ ಸಂದರ್ಶನ ಹಾಗೂ ಅರಣ್ಯ ಸಂರಕ್ಷಣೆಯ ಕುರಿತು ಸಿದ್ದಾಪುರ ತಾಲೂಕು ಮಾವಿನಗುಂಡೆಯ ಉಪವಲಯ ಅರಣ್ಯಾಧಿಕಾರಿ ಶಶಿಧರ್ ಎಲ್ಜಿ ಅವರೊಡನೆ ಸಂದರ್ಶನ ಪ್ರಸಾರವಾಗಲಿದೆ. ಈ ಎರಡೂ ಕಾರ್ಯಕ್ರಮಗಳನ್ನು ಸಂದರ್ಶಿಸಲಿದ್ದಾರೆ ಎಚ್ಬಿ ರಾಮಡಿಗಿ. ಇದು ಆಕಾಶವಾಣಿಯ ಕಾರವಾರ ಕೇಂದ್ರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಸಮಯ 7:20. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಪರಶುರಾಮ ಮಾದಪ್ಪ ಗೌಡ್ರು ಮತ್ತು ಸಂಗಡಿಗರಿಂದ ಭಜನಾ ಪದಗಳು. ಬೆಳವಟಗಿ ಗ್ರಾಮ ಅಡ್ಕಿನ ಕಲ್ಲಿನ ಶ್ರೀ ಪರಶು ಮುಂದೆ ಕೇಳಿ. ಬರತೀನಿ ಅಂದನಲ್ಲ ಶರಣ, ಇನ್ನೂ ಬರಲಿಲ್ಲ. ಬರತೀನಂದನಲ್ಲ